ಹಸಿರು ಕೀಡೆ ಅಲ್ಲಲ್ಲಿ ಇದೆ, ಜೊಂಡಾಳೆ ಜಾಡ್ಮಿ ಪ್ರಮಾಣ ಬಹಳ ಕಡಿಮೆ ಇದೆ. ಹಸಿರು ಕೀಡೆ ಕೆಲವೊಂದು ರೈತರು ಎಲ್ಲಿ ಸಿಂಪಡಣೆ ಮಾಡಿರುವುದಿಲ್ಲ ಅಂತವ್ರ ಹೊಲದಲ್ಲಿ ಹೆಚ್ಚಿ ಕಂಡು ಬಂದಿದೆ, ಮತ್ತು ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮೆಕ್ಕಳೆ ಬಾಧೆ ಮತ್ತು ಅಲ್ಪ ಸ್ವಲ್ಪ ಈ ಒಂದು ಕಾಯಿ ನೊಣದ ಬಾಧೆ ಕಂಡು ಬಂದದ್ದು. ಆದರೆ ಕೆಲವೊಂದು ಪ್ರದೇಶಗಳಲ್ಲಿ ಈ ಮೋಡ ಕವಿದ ವಾತಾವರಣ ಇರೋದ್ರಿಂದ ಸುಮಾರು ಈಗಾಗಲೇ 4-5 ದಿವಸ ಆಯಿತು, ಇದರಿಂದ ಹೂ ಉದುರುವುದು ಕೂಡ ಕಂಡು ಬಂದದ. ಭೇಟಿಯಾದ ಎಲ್ಲ ರೈತರ ಒಂದು ಹೊಲಗಳಲ್ಲಿ ನೋಡಿದಾಗಿ ಈ ಜೋಳದ ಹೊಲ, ಜೋಳಕ್ಕೆ ಬಂದರೆ ಜೋಳದ ಬೆಳೆ ಸುಮಾರು 15-25 ದಿವಸದ ಬೆಳೆ ಆಗಿದೆ. ಅಲ್ಲಲ್ಲಿ ಸುಳಿಯಲ್ಲಿ ಲದ್ದಿ ಹುಳು ಅಂದ್ರೆ ಈ ಫಾಲ್ಸ್ ಆರ್ಮಿ ವರ್ಮ್ ಅಂತೀವಲ್ಲ, ಇದರ ಬಾಧೆ ಕಂಡು ಬಂದದ. ಇನ್ನು ಕಡಲೆ ಕೂಡ ಉತ್ತಮ ಬೆಳೆಯಾಗಿದೆ, ಯಾವುದೇ ಕೀಟದ ಬಾಧೆ ಇಲ್ಲ. ಅಲ್ಲಲ್ಲಿ ಕೆಲವೊಂದು ಕಡೆ ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ನೆಟೆ ರೋಗ ಕೂಡ ಕಂಡು ಬಂದವ. ಇನ್ನ ಅಫಜಲ್ಪುರ್ ಮಾರ್ಗವಾಗಿ ಹೇಳಬೇಕಂದ್ರೆ ಈ ಗೊಬ್ಬೂರು ಬಿಕೆ ಚೌಡಾಪುರ ಬಂಕಲಗಿ ಕರಜಗಿ ಬೈರಮಡಗಿ ಸ್ಟೇಷನ್ ಗಣಗಾಪುರ ಚೌಡಾಪುರ ಈ ಒಂದು ಮಾರ್ಗವಾಗಿ ನೋಡ್ಲಿಕ್ಕಾಗಿ ಇಲ್ಲಿ ತೊಗರಿ ಹೊಲಗಳ ಸಮೀಕ್ಷೆ ಏನಪ್ಪ ಅಂತಂದ್ರೆ ಏನ್ ಹೇಳುತ್ತಂದ್ರೆ ಬಹಳಷ್ಟು ಕಡೆ ಆಗಲೇ ಹೂವು 80% ಹೂವು ಇಟ್ಟಿದೆ. ಅಲ್ಲಲ್ಲಿ ಚಳಿ ಕಾಯಿಗಳು ಇವೆ ಮತ್ತ ನೆಟರೋಗದ ಬಾಧೆ ಅಲ್ಲಲ್ಲಿ ಲೋಕಲ್ ತಳಿ ಹಾಕಿದಲ್ಲಿ ಹೆಚ್ಚಾಗಿ ಕಂಡು ಬಂದದ. ಕೆಲವು ಪ್ರದೇಶದಲ್ಲಿ ಹಸಿರು ಕೀಟದ ಬಾಧೆ ಹೆಚ್ಚಿಗೆ ಇರೋದು ಕೂಡ ಕಂಡು ಬಂದಿದೆ. ಆದರೆ ಕೆಲವು ಪ್ರದೇಶದಲ್ಲಿ ಸ್ವಲ್ಪ ಸ್ವಲ್ಪ ಮೆಕ್ಕಳೆ ಇರೋದು ಕಂಡು ಬಂದಿದೆ. ರೈತರು ಸಿಂಪರಣೆ ಮಾಡುತ್ತಿದ್ದಾರೆ, ರೈತರಿಗೆ ಮಾಹಿತಿ ಕೂಡ ಸರಿಯಾದ ಮಾಹಿತಿಯನ್ನು ಕೊಡಲಾಗಿದೆ. ಕಡಲೆ ಬೆಳೆ ಉತ್ತಮವಾಗಿದೆ, ಜೋಳ ಕೂಡ 20-25 ದಿವಸದ ಬೆಳೆ ಐತಿ, ಇಲ್ಲಿ ಕೂಡ ಲದ್ದಿ ಉಳಿದ ಬಾಧೆ ಕಂಡು ಬಂದ. ಇನ್ನು ಚಿಂಚೋಳಿ ಮತ್ತು ಕಾಳಗಿ ಮಾರ್ಗವಾಗಿ ಹೇಳಬೇಕಪ್ಪ ಅಂದ್ರೆ ಗೋಟೂರು ಕಾಳಗಿ ಕೋರ್ವಾರ ರಾಜಾಪುರ ಸೂಗೂರು ಸುಂಟಾಣ ನಾವದಿಗಿ ಕೋಡ್ಲಿ ಕಂಚಿನಾಳ ನಾಗೂರು ಕಂದಗೋಳ ರಟ್ಟಕಲ್ಲ ಹಳ್ಳಿಗಳ ರೈತರ ಹೊಲದಲ್ಲಿ ಈ ಸಮೀಕ್ಷೆ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇಲ್ಲಿ ಕೂಡ ಕೆಲವೊಂದು ಕಡೆ ಯಾರು GRG ತಡವಾಗಿ ಮಾಗುವಂತಹ ತಳಿಗಳ ಹಾಕಿದಲ್ಲಿ ಇನ್ನು ಹೂವಾಡುವ ಹಂತದಲ್ಲಿ ಸುಮಾರು 50-70% ಹೂವಾಡುತ್ತಿದೆ. ಯಾವಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ TS3R ಮತ್ತು ಬೇಗನೆ ಮಾಗುವಂತಹ ತಳಿಗಳ ಹಾಕಿದಲ್ಲಿ ಚಳಿಕಾಯಿ ಹಂತದಲ್ಲಿದೆ. ಇನ್ನು ಪೈಟಪ್ತರ ಮಚ್ಚ ರೋಗ ಬೇರುಕೊಳೆ ರೋಗ ನೆಟೆ ರೋಗ ಬಹಳಷ್ಟು ಕಂಡು ಬಂದದ. ಹಸಿರು ಕೀಟದ ಆವಳಿ ಕೀಟನಾಶಕ ಸಿಂಪರಣೆ ಮಾಡಿದಂತಹ ಹೊಲದಲ್ಲಿ ಆರ್ಥಿಕ ಮಟ್ಟಕ್ಕಿಂತ ಕಡಿಮೆ ಅದ. ಎಲ್ಲಲ್ಲಿ ರೈತರು ಸಿಂಪರಣೆ ಮಾಡಲಾರದಂತಹ ಹೊಲದಲ್ಲಿ ಸ್ವಲ್ಪ ಹೆಚ್ಚಿಗಿರೋದನ್ನ ಕಂಡು ಬಂದದ. ರೈತರು ಸಿಂಪರಣೆ ಮಾಡುತ್ತಿದ್ದಾರೆ. ನೆಟೆ ರೋಗ ಅದ ಬಾಧೆನೂ ಕೂಡ ಜಾಸ್ತಿ ಅಲ್ಲಲ್ಲಿ ಕಂಡು ಬಂದಿದೆ. ಇನ್ನು ಕಡಲೆ ಬೆಳೆಗೆ ಹೇಳೋದಾದ್ರೆ ಅದು ಕೂಡ ಒಂದು ಉತ್ತಮವಾಗಿದೆ, ಯಾವುದೇ ಒಂದು ಕೀಟ ಮತ್ತು ರೋಗದ ಬಾಧೆ ಅಷ್ಟೊಂದು ಪ್ರಮುಖವಾಗಿ ಕಂಡಿಲ್ಲ. ಜೋಳದಲ್ಲಿ ಹೇಳೋದಂತಂದ್ರೆ ಸುಳಿ ನೊಣ ಮತ್ತು ಲದ್ದಿ ಹುಳುವಿನ ಬಾಧೆ ಇದೆ, ಮತ್ತ ಕುಸುಬಿ ಬೆಳೆ ಕೂಡ ಅಲ್ಲಲ್ಲಿ ಇದೆ. ಅಲ್ಲಿ ಕೂಡ ಕೆಲವೊಂದು ಪ್ರದೇಶದಲ್ಲಿ ಈ ಒಂದು ಎಲೆ ತಿನ್ನು ಹುಳುವನ್ನ ನೋಡಲಾಗಿದೆ, ಸ್ವಲ್ಪ ಮಟ್ಟಿಗೆ ಎಲೆ ತಿನ್ನು ಹುಳು ಕೂಡ ಕಾಣಿಸ್ಕೊಂಡಿದೆ. ಇನ್ನು ಚಿತ್ತಾಪುರ ಶಹಾಬಾದು ತಾಲೂಕು ಮಾರ್ಗವಾಗಿ ಹೇಳೋದಂತಂದ್ರೆ ಈ ತಾಲೂಕಿನ ಬಂಕೂರು ಶಹಾಬಾದು ಮಾಲ್ಗತ್ತಿ ರಾವೂರು ಚಿತ್ತಾಪುರ ದಿಗ್ಗಾಂವು ಲಾಡ್ಲಾಪುರ ನಾಲ್ವಾರ ಕೊಂಚೂರು ಸಾತ್ನೂರು ಭೋಜನಾಯಕ ತಾಂಡ ಮಾಡ್ಬೋಳು ಗುಂಡಗುರ್ತಿ ಟೆಂಗ್ಳಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡಲಾಯಿತು. ತೊಗರಿ ಬೆಳೆ ಉತ್ತಮವಾಗ್ಯದ. ಬಹಳಷ್ಟು ಕಡೆ ಏನಾಗಿದೆ ಅಂದ್ರೆ ಇಲ್ಲಿ ಕೂಡ ಏರುಪೇರಿದೆ, ಅಂದ್ರೆ ಕೆಲವೊಬ್ರು ಮುರಿದು ಬಿತ್ತಿದ್ದಾರೆ ಅಂತ ಒಂದು ಬೆಳೆಯಲ್ಲಿ, ಇನ್ನು ಹೂವಾಡೋ ಹಂತದಲ್ಲಿ ಅದ, ಮೊದಲೇ ಬಿತ್ತಿದ ಬೆಳೆಗಳಲ್ಲಿ ಆಲ್ರೆಡಿ ಕಾಯಿ ಕಟ್ಟುವ ಹಂತದಲ್ಲಿ ಅದ. ಅಂದ್ರೆ ಒಂದು ಸುಮಾರು 1.5 ತಿಂಗಳ ವ್ಯತ್ಯಾಸ ಇರತಕ್ಕಂತ ಬೆಳೆಗಳು ಅಂದ್ರೆ ಬಿತ್ತುವಲ್ಲಿ ವ್ಯತ್ಯಾಸ ಆಗಿದೆ ಹಲವಾರು ಕಾರಣಗಳಿಂದ. ಅದಕ್ಕಾಗಿ ಎಲ್ಲಾ ಒಂದು ಹಂತದ ಬೆಳೆಗಳನ್ನ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದ. ಕಾಯಿ ಕೊರಕದ ಬಾಧೆ ಇದ್ದರೂ ಕೂಡ ಆರ್ಥಿಕ ಮಟ್ಟಕ್ಕಿಂತ ಕಡಿಮೆ ಇದೆ ಬಹಳಷ್ಟು ಕಡೆ. ಕೆಲವೊಂದು ಪ್ರದೇಶದಲ್ಲಿ ಯಾರು ಸಿಂಪರಣೆ ಮಾಡಿಲ್ಲ ಅಂತಲ್ಲಿ ಒಂದು ಮೊದಲೇ ಸಿಂಪರಣೆ ಮಾಡದೇ ಇರತಕ್ಕಂಥ ಹೊಲದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಕಂಡು ಬಂದದ. ಇನ್ನ ಜೋಳದಲ್ಲಿ ಹೇಳೋದಾದ್ರೆ ಸುಳಿಯಲ್ಲಿ ಲದ್ದಿ ಉಳಿದ ಬಾಧೆ ಇದೆ, ಮತ್ತ ಶೇಂಗಾ ಮತ್ತು ಕಡಲೆ ಬೆಳೆ ಉತ್ತಮವಾಗಿದ್ದಾವೆ. ಭೇಟಿಯಾದ ಎಲ್ಲಾ ರೈತರಿಗೆ ಸೂಕ್ತವಾದ ಮಾಹಿತಿಯನ್ನ ಕೊಡಲಾಗಿದೆ, ಮತ್ತು ಔಷಧಿ ಯಾವ ಔಷಧಿ ಸಿಂಪರಣೆ ಮಾಡಬೇಕು ಅಂತ ತಿಳಿಸಲಾಗಿದೆ. ಇನ್ನು ಕಲಬುರಗಿ ಮತ್ತು ಕಮಲಾಪುರ ತಾಲೂಕಿಗೆ ಮಾರ್ಗವಾಗಿ ಹೇಳೋದಾದ್ರೆ ಈ ಒಂದು ತಾಲೂಕುಗಳಲ್ಲಿ ಅಂಕಲಗ ಸಿರ್ಗಾಪುರ ಕುರಿಕೋಟ ಕಮಲಾಪುರ ನಾವದಿಗಿ ಪಟ್ಟಣ್ಣು ಕೆರೆಬೋಸ್ಕ ನಂದಿಕೂರು ಫರ್ತಾಬಾದು ನದಿಸಿನ್ನೂರು ಫಿರೋಜಾಬಾದ್ ಗ್ರಾಮದ ರೈತರ ವರ್ಗಗಳಲ್ಲಿ PDA ಸಮೀಕ್ಷೆ ಮಾಡಲಾಯಿತು. ತೊಗರಿ ಬೆಳೆ ಇಲ್ಲಿ ಕೂಡ ಸುಮಾರು ಕೆಲವೊಂದು ಕಡೆ ಇನ್ನು ಹೂವಾಡುವಂತದಲ್ಲಿ 60-80% ಹೂವಾಡುವಂತದಲ್ಲಿ ಅದ. ಇನ್ನು ಕೆಲವೊಂದು ಕಡೆ ಚಳ್ಳಿ ಹಂತದಲ್ಲೂ ಕೂಡ ಇದೆ. ಅಲ್ಲಲ್ಲಿ ಚಳ್ಳಿ ಮತ್ತು ಕಾಯಿ ತುಂಬಿಕೊಳ್ಳುವಂತ ಹಂತದಲ್ಲಿ ಇದ್ದಲ್ಲಿ ಈ ಮೆಕ್ಕಳೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಮೆಕ್ಕಳೆ ಮತ್ತು ಕಾಯಿ ನೋಡೋದು ಬಾರಿ ಕಂಡು ಬಂದದ. ಎಲ್ಲೆಲ್ಲಿ ನೀರು ನಿಂತು ಹೋಗ್ಯದ ಅಲ್ಲಿ ಭೂಮಿಯಲ್ಲಿ ಪೈಟೋಪ್ತರ ಮತ್ತು ನೆಟೆ ರೋಗದ ಬಾಧೆ ಹೆಚ್ಚಾಗ್ತಾ ಇದೆ. ಅಲ್ಲಲ್ಲಿ ಈ ಮೋಡ ಕವಿದ ವಾತಾವರಣದ್ರಿಂದ ಹೂ ಉದುರುವಿಕೆ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಲಾಗ್ತಿದೆ. ಕಾಯಿ ನೊಣದ ಬಾಧೆ ಪ್ರಾರಂಭವಾಗ್ಯದ. ನಂತರ ಈ ಒಂದು ರೈತ ಮಿತ್ರ ಕೀಟಗಳು ಕೂಡ ನಾವು ನೋಡಲಾಯಿತು. ಸ್ಪೈಡರ್, ಗುಲುಗುಂಜಿಗಳು ಇತ್ಯಾದಿ ರೈತ ಮಿತ್ರ ಕೀಟಗಳು ಕೂಡ ಕಂಡಿದ್ದಾರೆ ನಮ್ಮ ಒಂದು ತಂಡಕ್ಕೆ. ಕಡಲೆ ಬೆಳೆ ಕೂಡ ಇಲ್ಲಿ ಕೂಡ ಉತ್ತಮವಾಗಿದೆ. ಜೋಳದಲ್ಲಿ ಅದೇ ಯಥ ಪ್ರಕಾರ ಲದ್ದಿ ಉಳಿದ ಬಾಧೆ ಅಲ್ಪ ಪ್ರಮಾಣದಲ್ಲಿ ಕಂಡು ಬಂದದ. ಇನ್ನು ಜೀವರಿಗೆ ಡ್ರಾಯ್ ಮಾರ್ಗವಾಗಿ ಹೇಳಬೇಕಪ್ಪ ಅಂದ್ರೆ ರದ್ದೆವಾಡಗಿ, ಕೋಳಕೂರು, ಮಂದರವಾಡ, ಕೋನಿಪ್ಪರಗ, ಕೋಡಿ, ಕೋಬಾಳು, ಬಣವಿ, ರಾಸಣಗಿ, ಜನೇವಾರು, ಗೋನೇಹಳ್ಳಿ ಹಾಗೂ ದೇವನೂರು ಗ್ರಾಮದಲ್ಲಿ ಸಮೀಕ್ಷೆಗಳನ್ನು ಮಾಡಲಾಯಿತು. ರೋಗ ಹಾಗೂ ಕೀಟಗಳ ಸಮೀಕ್ಷೆಯಲ್ಲಿ ಹೇಳಬೇಕಪ್ಪ ಅಂದ್ರೆ ತೊಗರಿ ಬೆಳೆ ಉತ್ತಮವಾಗಿದೆ, ಸಾಧಾರಣದಿಂದ ಉತ್ತಮವಾಗಿದೆ. ಶೇಕಡ 50-60% ಕಾಯಿ ಕೂಡ ಕಟ್ತಾ ಇದೆ. ಅದೇ ರೀತಿ 40-50% ಕೆಲವೊಂದು ಕಡೆ ಹೂವಾಡುವಂತದಲ್ಲೂ ಇದೆ. ಇಲ್ಲಿ ಗುಳ್ಯಾಳು TS3R GRG 811 ತಳಿಗಳನ್ನ ಹಾಕಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಳಬೇಕಾದ್ರೆ ಈ ಒಂದು ಜಾಡ್ಮಿ ಉಳಿದ ಬಾಧೆ ಕೂಡ ಕಡಿಮೆ ಇದೆ. ತೊಗರಿಯಲ್ಲಿ ಹಸಿರು ಕಾಯಿ ಕೊರಕದ ಬಾಧೆ ಕೆಲವು ಪ್ರದೇಶಗಳಲ್ಲಿ ಆರ್ಥಿಕ ನಷ್ಟ ರೇಖೆ ದಾಟಿದ್ದು ಎಂದ್ರೆ ಅಲ್ಲಿ ಇನ್ನು ರೈತರು ಕೆಲವೊಂದ್ಸರಿ ಮೊದಲನೇ ಸಿಂಪಡಣೆ ಕೂಡ ಕೈಗೊಂಡಿರುವುದಿಲ್ಲ, ಅಂತಲ್ಲಿ ಆರ್ಥಿಕ ನಷ್ಟ ದಾಟಿದೆ. ಕಾಯಿ ನೊಣ ಮತ್ತು ಮೆಕ್ಕಳೆ ಬಾಧೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದದ. ರೈತರು ಕೀಟಗಳ ತೊಟ್ಟಿಗಾಗಿ ಕೆಲವೊಂದು ಕಡೆ ಸಿಂಪಡಣೆ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ಮಾಡಲಾಯಿತು. ಇನ್ನ ಈ ಒಂದು ಪ್ರದೇಶದಲ್ಲಿ ಜೋಳ ಮತ್ತು ಕಡಲೆ ಬೆಳೆಗಳು ಉತ್ತಮವಾಗಿದ್ದಾವೆ. ಇಲ್ಲಿ ಕೂಡ ಅಲ್ಲಲ್ಲಿ ಈ ಜೋಳದ ಒಂದು ಸುಳಿಯಲ್ಲಿ ಲದ್ದಿ ಹುಳದ ಬಾಧೆ ಕಂಡು ಬಂದದ. ಇನ್ನ ಇಲ್ಲಿ ಒಂದು ಜೀವರಿಗೆ ಎಡ್ರಾಮ್ ಭಾಗದಲ್ಲಿ ಹತ್ತಿ ಬೆಳೆ ಕೂಡ ಅಲ್ಲೇ ಹತ್ತಿಯಲ್ಲಿ ಏನಪ್ಪಾ ಅಂದ್ರೆ ಹತ್ತಿ ಬಿಡಿಸುವಂತ ಕಾರ್ಯಕ್ರಮ ನಡೆದ. ಬಹಳಷ್ಟು ಕಡೆ ಆಲ್ರೆಡಿ ಈಗಾಗಲೇ ಹತ್ತಿ ಬಿಡಿಸುವ ಹಂತದಲ್ಲಿದೆ. ಮತ್ತ ಇನ್ನ ಅಲ್ಲಲ್ಲಿ ಕೆಂಪಾಗುವುದು ಅಥವಾ ಈ ಒಂದು ರಸಿ ಇರುವ ಕೀಟದ ಬಾಧೆ ಕೂಡ ಕಂಡುಬಂದ. ಇನ್ನ ಸೇಡಂ ಮಾರ್ಗವಾಗಿ ಏನಪ್ಪಂದ್ರೆ ನೀಲಹಳ್ಳಿ, ಜವಹರ್ ನಗರ, ಅಮರಾವತಿ, ರಂಜೋಳು, ಚಿಟಗಂಪ್ಲಿ, ಮಳಕೇಡ, ಮಧುವಾರ, ಸೇಡಂ ಹಾಗೂ ಸುತ್ತಮುತ್ತ ಹಳ್ಳಿಯಲ್ಲಿ ಈ ಒಂದು ಸಮೀಕ್ಷೆಯನ್ನ ಕೈಗೊಳ್ಳಲಾಯಿತು. ಬೆಳೆ ಬಹುತೇಕ ಪ್ರದೇಶದಲ್ಲಿ ಹೂವಾಡುವ ಮತ್ತು ಅಲ್ಪ ಪ್ರಮಾಣದಲ್ಲಿ ಚಳಿ ಕೂಡ ಹಂತದಲ್ಲಿ ಇದೆ. ಅಲ್ಲಲ್ಲಿ ಪೈಟೋಪ್ತರ ಮಚ್ಚೆ ರೋಗ, ನಟೆ ರೋಗ, ಬಲೆ ಕಟ್ಟುವ ಹುಳುವಿನ ಬಾಧೆ ಸ್ವಲ್ಪ ಇದ್ರೆ ಹಸಿರು ಕಾಯಕುರುಕದ ಬಾಧೆ ಕೆಲವು ಪ್ರದೇಶದಲ್ಲಿ ಅಂದ್ರೆ ಯಾರು ರೈತರು ಇನ್ನೂ ಸಿಂಪಡಣೆ ಮಾಡಿಲ್ಲ ಅಂತ ಒಂದು ಜಮೀನಿನಲ್ಲಿ ಹಸಿರು ಕಾಯಕುರುಕದ ಬಾಧೆ ಹೆಚ್ಚಾಗಿ ಕಂಡು ಬಂದದ. ಹಿಂಗಾರು ಬೆಳೆಗಳಾದ ಕುಸುಬಿಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದ. ಕಡಲೆಯಲ್ಲಿ ಉತ್ತಮವಾದ ಬೆಳೆ ಇದೆ. ಅಲ್ಲಲ್ಲಿ ಒಂದೇನಪ್ಪ ಅಂದ್ರೆ ಕ್ಲಿರೋಸಿಯಂ ದಿಂದ ಒಣಗತಕ್ಕಂತ ರೋಗ ಕೂಡ ಕಂಡು ಬಂದಿದೆ. ನಂತರ ಈಗ ಜೋಳ ಕೂಡ ಅಲ್ಲಿ ಕೂಡ ಸುಮಾರು ಈ ಒಂದು ಸುಳಿಯಲ್ಲಿ ಎಲೆ ತಿಂತಕ್ಕಂತ ಹುಳುವಿನ ಬಾಧೆ, ಅದು ಏನ್ ಲದ್ದಿ ಹುಳು ಅಂತೇಳಿ ಅದರ ಬಾಧೆ ಕಂಡು ಬಂದದ. ಒಟ್ಟಾರೆ ಎಲ್ಲಾ ಬೆಳೆಗಳು ಉತ್ತಮವಾಗಿದ್ದಾವೆ. ಸೊ ಎಲ್ಲಾ ಒಂದು ಈ ಜಿಲ್ಲಾವಾರು ಹೇಳ್ಬೇಕಪ್ಪ ಅಂದ್ರೆ ಈ ಗುಲ್ಬರ್ಗ ಜಿಲ್ಲೆಯ ಒಟ್ಟಾರೆ ಎಲ್ಲಾ ತಾಲೂಕುಗಳನ್ನ ಬೆಳೆಯ ಸಮೀಕ್ಷೆ ವರದಿ ಏನ್ ಹೇಳ್ತದ, ಮಧ್ಯಮದಿಂದ ಈ ತೊಗರಿ ಬೆಳೆ ಉತ್ತಮವಾಗಿದೆ. ಇದು ಬಹುತೇಕ ಪ್ರದೇಶದಲ್ಲಿ ತೊಗರಿ 50-80% ಹೂವಿನ ಹಂತದಲ್ಲಿದೆ. ಜೇವರಿಗೆ ಎಡ್ರಾಮ್, ಅಫಜಲ್ಪುರ, ಆಳಂದ, ಕಲಬುರಗಿ ತಾಲೂಕಿನಲ್ಲಿ ತೊಗರಿ ಆಗಲೇ 90% ಹೂ ಬಿಟ್ಟಿದೆ. ಅಲ್ಲಲ್ಲಿ ಕಾಯಿ ಕಟ್ಟಿರುತ್ತದೆ. ಎಲ್ಲಿ ಕಾಯಿ ಕಟ್ಟಿದೆ, ಕಾಳುಗಳು ಸ್ವಲ್ಪ ಬಲಿಲಿಕತ್ತವ, ಅಲ್ಲಿ ಕಾಯಿ ನೋಣ ಬಾಧೆ ಸ್ವಲ್ಪ ಪ್ರಮಾಣದಲ್ಲಿದೆ. ಮತ್ತೆ ಚಿತ್ತಾಪುರು, ಶಿಯಾಬಾದು, ಸೇಡಮ್ಮು, ಕಾಳಗಿ ಮತ್ತು ಚಿಂಚೋಳಿ ತಾಲೂಕಲ್ಲಿ ಸುಮಾರು ಬಹಳಷ್ಟು ಕಡೆ ಹೂವಿನ ಹಂತದಲ್ಲಿ ಇದ್ರೂ ಕೂಡ 50-80% ಹೂವಾಡುವಂತದ್ದಿದೆ. ಎಲ್ಲಾ ಒಂದು ಪ್ರದೇಶದಲ್ಲಿ ಈ ಮೋಡ ಕವಿದ ವಾತಾವರಣ ಇರೋದ್ರಿಂದ ಅಲ್ಲಲ್ಲಿ ಹಸಿರು ಕೀಡೆಯ ತತ್ತಿಗಳನ್ನ ಮತ್ತು ಸಣ್ಣ ಸಣ್ಣ ಕೀಡೆಗಳನ್ನ ನೋಡ್ಲಿಕ್ಕೆ ಕಂಡಿದೆ ನಮ್ಮ ಒಂದು ತಂಡಕ್ಕೆ. ಈ ಕೀಟದ ಹಾವಳಿ ಕೆಲವೊಂದ್ ಕಡೆ ಆರ್ಥಿಕ ಮಟ್ಟ ಅಂದ್ರೆ ನಾವೇನು 2 ತತ್ತಿ ಪ್ರತಿ ಗಿಡಕ್ಕೆ ಅಥವಾ 1 ಕೀಡಿ ಪ್ರತಿ ಗಿಡಕ್ಕೆ ಅಂತೀವಿ, ಅದರ ಮಟ್ಟ ಕೆಲವೊಂದು ಕಡೆ ಕ್ರಾಸ್ ಮಾಡಿದೆ, ಅದು ಆಲ್ರೆಡಿ ಕ್ರಾಸ್ ಮಾಡಿದೆ. ಇನ್ನು ಕೆಲವು ಬಹುತೇಕ ಪ್ರದೇಶದಲ್ಲಿ ಅಷ್ಟೊಂದು ಬಾಧೆ ಏನು ಇಲ್ಲ. ಕೀಟನಾಶಕ ಸಿಂಪಡಣೆ ಮಾಡಿದಂತಹ ಬಹುತೇಕ ಪ್ರದೇಶದಲ್ಲಿ ಕಾಯಿ ಕೊರಕದ ಬಾಧೆ ಆರ್ಥಿಕ ಮಟ್ಟಕ್ಕಿಂತ ಕಡಿಮೆ ಅದ. ಇನ್ನ ಮೆಕ್ಕಳಿ ಮತ್ತ ಕಾಯಿ ನೊಣದ ಬಾಧೆ ಕೆಲವೊಂದು ಕಡೆ ಈಗ ಅಲ್ಲಲ್ಲಿ ಇರೋದನ್ನ ಕಂಡಿದ್ದಾರೆ. ಫಿಜೇರಿಯಂ ನಟೆ ರೋಗದ ಬಾಧೆ ಮತ್ತು ಪೈಟೋಪ್ತರ ಮಚ್ಚೆ ರೋಗದ ಬಾಧೆ ತೊಗರಿಯಲ್ಲಿದೆ. ಇನ್ನು ಕಡಲೆಗೆ ಬಂದ್ರೆ ಕಡಲೆ ಉತ್ತಮವಾಗಿದೆ. ಅಲ್ಪ ಸ್ವಲ್ಪ ಎಲ್ಲಿ ನೀರು ಜಾಸ್ತಿ ನಿಂತು ಹೋಗಿದೆ ಅಂತ ಜಮೀನಿನಲ್ಲಿ ಸ್ಕ್ಲಿರೋಸಿಯಂದಿಂದ ಒಣಗಿದಂತ ಸಸಿಗಳು ಕಂಡಿದ್ದಾವೆ. ಇಲ್ಲದೆ ಹೋದ್ರೆ ಒಂದು ಉತ್ತಮವಾದಂತ ಬೆಳೆ ಇದೆ. ಜೋಳಕ್ಕೆ ಬಂದ್ರೆ ಸುಮಾರು 20-25 ಬೆಳೆ ಇದೆ. ಅಲ್ಲಿ ಕೂಡ ಸುಳಿಯಲ್ಲಿ ನೊಣ ಆಗಿರ್ಬೋದು ಅಥವಾ ಈ ಒಂದು ಅರೆ ಸೈನಿಕ ಹುಳು ಲದ್ದಿ ಹುಳು ಏನಂತೀವಲ್ಲ ಎಲೆ ತಿನ್ನೋದನ್ನ ಕಂಡು ಬಂದದ. ಇನ್ನ ರೈತರು ಎಲ್ಲೇ ಕೆಲವೊಂದ್ ಕಡೆ ಕುಸುಬಿ ಬಿತ್ತಿದ್ದಾರೆ, ಅದು ಕೂಡ ಉತ್ತಮವಾಗಿದೆ. ಆದ್ರೆ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಲೆ ತಿನ್ನುವ ಹುಳುವನ್ನ ಕಂಡಿದ್ದೇವೆ. ಇನ್ನ ಇದಕ್ಕೆ ಒಂದು ನಿರ್ವಹಣೆ ಕ್ರಮಗಳು ಎಲ್ಲಾ ಬೆಳೆಗಳಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಹೆಚ್ಚು ಕೀಟದ ಬಾಧೆ ಇದೆ, ರೋಗ ತೀವ್ರವಾಗಿದೆ ಅಂತ ಒಂದು ಸಂದರ್ಭದಲ್ಲಿ ಮುಂದಿನ 7 ದಿನಗಳಲ್ಲಿ ಈ ಒಂದು ವರದಿ ಏನಪ್ಪಾ ಅಂತಂದ್ರೆ ಈ ಫೈಟೋಪ್ತರ ಕಾಂಡಮಚ್ಚೆ ರೋಗ ಬಾಧೆ ಈಗೇನು ಅಷ್ಟೊಂದು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ನಮ್ಮ ಒಂದು ಏನಪ್ಪ ಶಿಫಾರಸು ಏನಪ್ಪ ಅಂದ್ರೆ ರಿಡೋಮಿಲ್ ಶಿಲೀಂಧ್ರ ನಾಶಕವನ್ನು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು ಮತ್ತು ಬುಡದಲ್ಲಿ ಹಾಕಬೇಕು. ಇನ್ನ ಹಸಿರು ಕಾಯಿ ಕೊರಕ ಅದ ನಿರ್ವಹಣೆಗೆ ಎಮಾಮೆಕ್ಟಿನ್ ಬೆಂಜೋಯೇಟ್ 2.2 ಗ್ರಾಂ ಅಂದ್ರೆ ಎಕರೆಗೆ 80 ಗ್ರಾಂ ಅಥವಾ ಪ್ರೊಫೆನಫಾಸ್ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಅದು ಕೂಡ 1/2 ಲೀಟರ್ ಪ್ರತಿ ಎಕರೆಗೆ ಹೋಗಬೇಕು. ಅಥವಾ 5% ಬೇವಿನ ಬೀಜದ ಕಷಾಯ ಅಂದ್ರೆ ಅಲ್ಲಿ ಒಂದು ಬಾಧೆ ಕಡಿಮೆ ಇದೆ ಅಲ್ಲಿ ಕೂಡ ಒಂದು ಸಾವಯವವಾಗಿ ಕೂಡ ಬೇವಿನ ಬೀಜದ ಕಷಾಯ ಅಥವಾ ಮೆಣಸಿನಕಾಯಿ ಬೆಳ್ಳುಳ್ಳಿ ಕಷಾಯ ಸಿಂಪಡಣೆ ಅಥವಾ ಏನಿದ್ರ ಒಂದು ಸಾವಯವ ಪದ್ಧತಿಯಲ್ಲಿ ಕೂಡ ಕೀಟ ನಿರ್ವಹಣೆ ಮಾಡಬಹುದು. ಈ ಕೀಟದ ಬಾಧೆ ಹೆಚ್ಚಾಗಿದ್ದಲ್ಲಿ ಕೆಲವೊಂದು ಕಡೆ ಆರ್ಥಿಕ ಮಟ್ಟಕ್ಕಿಂತ ಜಾಸ್ತಿ ಇತ್ತು, ಇನ್ನು ನಾವು ದೀರ್ಘಾವಧಿವರೆಗೆ ನಮಗೆ ಒಂದು ಕಂಟ್ರೋಲ್ ಬೇಕು ಅಂತಂದ್ರೆ ಅಂತ ಒಂದು ಪ್ರದೇಶದಲ್ಲಿ ಕ್ಲೋರಾಂಥ್ರನಿಲೀಪ್ರೋಲ್ ಅಂತಕ್ಕಂಥದ್ದನ್ನ 0.2 ಮಿಲಿ ಅಥವಾ 60 ಮಿಲಿ ಪ್ರತಿ ಎಕರೆಗೆ, ಅದೇ ರೀತಿ ಅಥವಾ ಅದನ್ನ ಬಿಟ್ಟರೆ ಮತ್ತೆ ಬೇರೆ ಯಾಕಂದ್ರೆ ಫ್ಲೂಬೆಂಡ ಮಾಡ್ ಅಂತಕ್ಕಂಥದ್ದು ಅದು 30 ಮಿಲಿ ಪ್ರತಿ ಎಕರೆಗೆ ಬರುವಂತೆ ಸಿಂಪರಣೆ ಮಾಡುವುದರಿಂದ ಕೀಟಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಇನ್ನು ತೊಗರಿಯಲ್ಲಿ ಬಹಳಷ್ಟು ಕಡೆ ಹೂ ಮತ್ತು ಕಾಯಿ ಉದುರುವಿಕೆಯನ್ನ ಕಂಡಿದ್ದೇವೆ. ಈ ಕಾಯಿ ಉದುರುವಿಕೆಯನ್ನು ನಿಲ್ಲಿಸುವುದು, ಹೂ ಉದುರುವಿಕೆ ಪದರಲ್ಲಿ ಹೂ ಉದುರುವಿಕೆಯನ್ನು ನಿಲ್ಲಿಸಬೇಕು. ಉತ್ತಮವಾದಂತಹ ಕಾಯಿಗಳನ್ನ ಕಾಣಬೇಕು ಮತ್ತು ಅವುಗಳಲ್ಲಿ ಕಾಳುಗಳು ದಪ್ಪಾಗಿರೋದನ್ನ ನಾವು ನೋಡಬೇಕು ಅಂತಂದ್ರೆ ಮತ್ತು ಉತ್ತಮವಾದ ಹೆಚ್ಚಿನ ಇಳುವರಿಯನ್ನ ಪಡಿಬೇಕಂತಂದ್ರೆ ಪಲ್ಸ್ ಮ್ಯಾಜಿಕ್ ಅಂತಕ್ಕಂತ ಒಂದು ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿನೇ, ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿನೇ ಇದರ ಉತ್ಪಾದನೆ ಮಾಡ್ತೇವೆ. ಈ ವಲಯ ಸಂಶೋಧನಾ ಕೇಂದ್ರದಲ್ಲಿ ಉತ್ಪಾದನೆ ಮಾಡಿ ಇದನ್ನ ತಾವು 2 ಕೆಜಿ ಒಂದು ಪಾಕೆಟ್ ಬರುತ್ತೆ, ಆ 2 ಕೆಜಿ ಪಾಕೆಟ್ ಅನ್ನ ಪ್ರತಿ 200 ಲೀಟರ್ಗೆ ಬೆರೆಸಿ ಸಿಂಪಡಿಸಬೇಕು. ಅದರಲ್ಲಿ ಇನ್ನೊಂದು ದ್ರಾವಣ ಕೂಡ ಇರುತ್ತೆ, ಆ ದ್ರಾವಣ ಕೂಡ ಈ 200 ಲೀಟರ್ಗೆ ಹಾಕಿ ಸಿಂಪಡಿಸಬೇಕು. ಇನ್ನಪ್ಪ ಕೆಲವೊಬ್ಬರು ರೈತರು ಸಮಸ್ಯೆ ಏನಾಗ್ತದೆ, ತಾವು ಈ ಬಗಲು ಹಾಕೊಳ್ಳೋ ಸ್ಪ್ರೇದಿಂದ ಅಥವಾ ಈ HTTP ತೈವಾನ್ ಸ್ಪ್ರೇಯಿಂದ ಕೂಡ ಸಿಂಪಡಣೆ ಮಾಡ್ತಾರೆ ಅಂತವರು 200 ಲೀಟರ್ ನೀರಿಗೆ ಹಾಕುವಂತ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥವರು ಒಂದು ಬಕೆಟ್ನಲ್ಲಿ ನಾವು ಈ ದ್ರಾವಣವನ್ನ ತಯಾರು ಮಾಡ್ಕೋಬೇಕು. 10 ಲೀಟರ್ ನೀರಿಗೆ ಇದನ್ನ ಸಂಪೂರ್ಣವಾಗಿ ಹಾಕಬೇಕು. 2 ಕೆಜಿ ಪುಡಿಯನ್ನ ಮತ್ತು ಆ ಒಂದು ದ್ರಾವಣವನ್ನು ಇರುತ್ತೆ ಅದನ್ನೆಲ್ಲ ವಸ್ತುನ ಇದರೊಳಗೆ ಹಾಕಿ ಈ ದ್ರಾವಣವನ್ನು ತಯಾರು ಮಾಡಿಕೊಂಡು ಇದನ್ನ ಆಗಾಗ ಕಲಸುತ್ತಾ ಪ್ರತಿ ಸರಿ ತೆಗೆದುಕೊಳ್ಳುವ 1 ಲೀಟರ್ನ ಈ ಒಂದು 10 ಲೀಟರ್ ಒಂದು ಬಕೆಟ್ ನಲ್ಲಿ ಕಲಸಿದಂತ 10 ಲೀಟರ್ನಲ್ಲಿ ಆ 1 ಲೀಟರ್ನ 20 ಲೀಟರ್ ಟ್ಯಾಂಕ್ ಇದ್ರೆ ಆ 1 ಲೀಟರ್ನ ನಾವು ಅದಕ್ಕೆ ಹಾಕಿಬಿಟ್ಟು ಸಿಂಪಡಣೆ ಮಾಡೋದು ಉತ್ತಮ. ಇಲ್ಲದೇ ಇದ್ರೆ 15 ಲೀಟರ್ ಟ್ಯಾಂಕ್ ಇದ್ರೆ ನಾವು ಅದನ್ನ 1 ಲೀಟರ್ಗಿಂತ ಸ್ವಲ್ಪ ಕಡಿಮೆ ತಗೋಬೇಕು. ಏನಪ್ಪ ಅಂದ್ರೆ 800 ml ಅಥವಾ 750 ml ದಷ್ಟು ತಗೊಂಡು ಆ ಒಂದು 10 ಲೀಟರ್ ನೀರನ್ನ 12-13 ಟ್ಯಾಂಕ್ ಮಾಡಬೇಕು ಅಂತ ಒಂದು ಸಂದರ್ಭ ಇದ್ದಲ್ಲಿ ಈ ರೀತಿಯಾಗಿ ಮಾಡಿ ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ಬಳಸಿದರೆ ಉತ್ತಮವಾಗಿ ಹೂ ಉದುರುವುದನ್ನು ನಿಲ್ಲುತ್ತೆ ಮತ್ತು ಕಾಳು ದಪ್ಪ ಆಗ್ತದೆ, ಹೆಚ್ಚಿನ ಇಳುವರಿಯನ್ನ ರೈತರು ಪಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನ ಕಾಯಿ ನೊಣದ ಬಾಧೆ ಅಲ್ಲಲ್ಲಿ ಕಂಡುಕೊಂಡ್ರೆ ಅವರು ಏನಪ್ಪ ಅಂದ್ರೆ ಕಾಯಿ ನೊಣದ ಬಾಧೆ ರೈತರಿಗೆ ನೋಡ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟಕರವಾದಂತ ವಿಷಯ. ಯಾಕಂತಂದ್ರೆ ಇದು ಕಾಯಿ ನೊಣ ತತ್ತಿ ಇಟ್ಟು ಮನೆ ನೋಡೋದಕ್ಕಿಂತ 4 ಪಟ್ಟು ಸಣ್ಣದಿರ್ತದ, ಈ ನೊಣ ತತ್ತಿ ಇಟ್ಟು ಹೋಗ್ಬಿಡುತ್ತೆ. ಆದ್ರೆ ತತ್ತಿಯಿಂದ ಒಳಗಡೆ ಹೆಂಗಿಡತಪ್ಪ ಅಂದ್ರೆ ಕಾಯಿಯ ಒಂದು ಸಣ್ಣದಾಗಿ ಎಳೆ ಕಾಯಿ ಅಂತೀವಲ್ಲ, ಚಳ್ಳಿ ಅಂತೀವಲ್ಲ, ಆ ಚಳ್ಳಿ ಕಾಯಲ್ಲಿ ಬೀಜದ ಹತ್ತಿರ ಬೀಜ ಬೆಳೀತಾ ಇರತಕ್ಕಂತ ಬೀಜ ಏನ್ ಒಳಗಡೆ ಕಾಳು ಬೆಳೀತಿರುತ್ತೆ ಅದ್ರ ಹತ್ತಿರನೇ ತನ್ನ ತತ್ತಿಯನ್ನ ಅದರಲ್ಲಿ ಸೇರಿಸಿಬಿಡುತ್ತೆ. ಸೇರಿಸಿದ ನಂತರ ಅದು ಗಾಯ ಕೂಡ ಯಾವುದೇ ಒಂದು ಗಾಯ ಮಚ್ಚೆ ಅಥವಾ ನಾವು ಕಾಣಲಿಕ್ಕೆ ಹೊರಗಡೆಯಿಂದ ಕಾಣೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾವಾಗ ನಮಗೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀವಿ ಅವಾಗ ಅಷ್ಟೇ ನಮಗೆ ಕಾಯಿ ನೊಣದ ಬಾಧೆ ಬಂದಿದ್ದು ಕಂಡಾಗಿದ್ದು ಗೊತ್ತಾಗ್ತದೆ. ಈ ಕಂಡಾಗೋದನ್ನ ಕಡಿಮೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಕಡಿಮೆ ಮಾಡಬೇಕು ಅಥವಾ ನಿರ್ವಹಣೆ ಮಾಡಬೇಕು ಸಂಪೂರ್ಣವಾಗಿ ಅನ್ನೋ ಒಂದು ಸಂದರ್ಭದಲ್ಲಿ ಈ ಕಾಯಿ ನೊಣದ ಬಾಧೆಯಿಂದ ಈ ಕಂಡಾಗ್ತದೆ. ಮತ್ತೆ ಇನ್ನೊಂದು ಮೆಕ್ಕಳೆ ಕೂಡ ಕಂಡು ಮಾಡ್ತದೆ. ಮೆಕ್ಕಳೆಯಿಂದ ಏನಾಗ್ತದೆ, ರಸ ಹೊರಗಿನಿಂದ ರಸ ಇರ್ತದೆ, ಒಳಗಡೆ ಸಪ್ಪೆ ಆಗ್ತದೆ, ಕಾಳು ಸರಿಯಾಗಿ ತುಂಬಿಕೊಳ್ಳೋದಿಲ್ಲ, ಚಾಪಿನೆಸ್ ಅಂತೀವಿ, ಮತ್ತು ಕರಿ ಬಣ್ಣದಿರ್ತದೆ ಬೀಜ ಏನಿರ್ತದೆ ಚಾಪಿನೆಸ್ ಆಗಿ ಒಂದು ಜೊಳ್ಳಾಗಿ ಕರಿ ಕಪ್ಪಾಗಿರ್ತದೆ. ಸೊ ಅದು ಕೂಡ ಒಂದು ಮೆಕ್ಕಳೆಯಿಂದ ಆಗ್ತಕ್ಕಂಥ ಇವೆರಡು ಕೀಟಗಳು ಕಂಡಲ್ಲಿ ಮೆಕ್ಕಳೆ ನೋಡ್ಲಿಕ್ಕೆ ನಮಗೆ ಒಂದು ಹಸಿರು ಮೆಕ್ಕಳೆ ಇರುತ್ತೆ ಓಡಾಡುವುದನ್ನ ತಾವು ನೋಡಬಹುದು. ಅಂತ ಒಂದು ಅದನ್ನು ಮುಟ್ಟಿದ್ರೆ ಒಂದು ಸ್ವಲ್ಪ ಗಂಧಿ ಸ್ಮೆಲ್ ಒಂದು ಸ್ವಲ್ಪ ಕೆಟ್ಟದಾಗಿ ಸ್ಮೆಲ್ ಬರ್ತದೆ, ಅಂತ ಹುಳುಗಳನ್ನ ತಾವು ಗುರುತಿಸಬಹುದು. ಆದ್ರೆ ಈ ಎರಡು ಹುಳುಗಳ ಕಾಯಿ ನೊಣ ಮೆಕ್ಕಳೆ ಹುಳ ಏನಂತೆ ಬೇಗನೆ ಮಾಗುವ ತಳಿಗಳನ್ನ ಸ್ವಲ್ಪ ಜಾಸ್ತಿ ಕಾಣುತ್ತೆ, ಆದ್ರೆ ಕಾಯಿ ನೊಣದ ಬಾಧೆ ತಡವಾಗಿ ಮಾಗ್ತಕ್ಕಂತ ತಳೆಯಲ್ಲಿ ಈಗೀಗ ಹೂವು ಆಗ್ತಾ ಇದಾವೆ. ಇನ್ನು ಈಗಾಗಲೇ ಈ 50% ಹೂ ಆಗಿದಾವೆ. ಈ ಡಿಸೆಂಬರ್ ನಲ್ಲಿ ಕಾಯಾಗುವಂತವು, ಈ ನವೆಂಬರ್ ಎಂಡ್ ಅಲ್ಲಿ ಕಾಯಾಗುವಂತವು, ಡಿಸೆಂಬರ್ ಅಲ್ಲಿ ಹಿಂಗೆ ಯಾವ ರೀತಿಯಾಗಿ ತಡವಾಗ್ತಾ ಕಾಯಾಗ್ತಾ ಹೋಗ್ತವೆ ಅವುಗಳಲ್ಲಿ ಕಾಯಿ ನೊಣದ ಬಾಧೆ ಹೆಚ್ಚಾಗುತ್ತಾ ಹೋಗುತ್ತಾ ಸೊ ಅಂತ ಒಂದು ಸಂದರ್ಭದಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಈ ಒಂದು ಕಾಯಿ ಚಳ್ಳಿ ಇರುವಾಗನೆ ಸಣ್ಣದಿರುವಾಗನೆ ಯಾವಾಗ ಹೂವು 80% ಹೂವು ಆಗ್ಬಿಡುತ್ತೆ ಅಲ್ಲಲ್ಲಿ ಕಾಯಿಗಳು ಸಣ್ಣಾಗಿ ಕಟ್ಟಿರ್ತವೆ ಅಂತ ಸಂದರ್ಭದಲ್ಲಿನೇ ಸಿಂಪಡಣೆ ಮಾಡಬೇಕು. ಯಾಕಂದ್ರೆ ಅದು ಸಣ್ಣ ಕಾಯಿಗಳನ್ನೇ ಅದು ತನ್ನ ತತ್ತಿ ಇಡಲಿಕ್ಕೆ ಆಯ್ಕೆ ಮಾಡ್ಕೊಂತದೆ. ಸೊ ಅವಾಗ ಆ ತತ್ತಿ ಇಡದಂತೆ ಅಂತ ನೊಣಗಳನ್ನು ಬರದಂತೆ ಒಟ್ಟು ಸಣ್ಣ ತತ್ತಿ ಇದ್ದಾಗನೆ ಸಿಂಪಡಣೆ ಮಾಡೋದ್ರಿಂದ, ಯಾಕಂದ್ರೆ ಈ ಒಂದು ಕೀಟನಾಶಕಗಳು ಒಳಗಡೆ ಹೋಗ್ತವೆ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ತತ್ತಿಗೆ ತಾಗಿದಾಗ ಆ ಒಂದು ಕೀಟನಾಶಕ ಅದು ಮರಿ ಬಂದಿದ್ದು ಕೂಡ ಅದು ಸಾಯ್ತದೆ. ಏನಪ್ಪಾ ಈಗ ಪ್ರಮುಖವಾಗಿ ಥಯೋಮಿಥಾಕ್ಸಮ್ ಅಂತಕ್ಕಂಥ ಔಷಧಿಯನ್ನ ಅದು 0.2 gram ಅಂದ್ರೆ ಪ್ರತಿ 5 ಲೀಟರ್ಗೆ 1 gram ನಂತೆ, ಅಥವಾ ಇಮ್ಡಾಕ್ಲೋಪ್ರಿಡ್ ಅಂತಕ್ಕಂಥದ್ದು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಥವಾ ಅಸಿಫೇಟ್ ಅಂತಕ್ಕಂಥ 1 gram ಪ್ರತಿ ಲೀಟರ್ ನೀರಿಗೆ, ಇದರಲ್ಲಿ ಯಾವುದಾದ್ರೂ ಒಂದನ್ನ ಜೊತೆಗೆ ಬೆಲ್ಲ 10 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೆಕ್ಕಳಿ ನಿರ್ವಹಣೆಗೆ ಮೇಲ್ ತಿಳಿಸಿದ ಕೀಟನಾಶಕ ಯಾವ್ದಾದ್ರು ಒಂದು ಕೀಟನಾಶಕ ಬೆಲ್ಲ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಅವು ಕೂಡ ಅದನ್ನ ಮೇಲೆ ತಿಳಿಸಿದ ಕೀಟನಾಶಕವನ್ನು ಸಿಂಪಡಣೆ ಮಾಡಿ, ಅಂದ್ರೆ ಈ ಥಯೋಮಿಥಾಕ್ಸಮ್ ಅಂತಕ್ಕಂಥದ್ದನ್ನ ಅದನ್ನ ಅಥವಾ ಇಮ್ಡಾಕ್ಲೋಪ್ರಿಡ್ ಅನ್ನ 0.5 ಮಿಲಿ ಅಥವಾ ಅಸಿಫೇಟ್ ಅನ್ನ 1 gram ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಕಾಯಿ ನೊಣ ಮತ್ತು ಈ ಒಂದು ಮೆಕ್ಕಳಿಯನ್ನ ನಿರ್ವಹಣೆ ಮಾಡಬಹುದು. ಇನ್ನ ಜೋಳದಲ್ಲಿ ಫಾಲ್ ಸೈನಿಕ ಹುಳು ಅಥವಾ ಈ ಲದ್ದಿ ಹುಳು ಸುಳಿಯಲ್ಲಿ ಕಾಣಿಸಿಕೊಳ್ತಕ್ಕಂಥ ಲದ್ದಿ ಹುಳಿನ ನಿರ್ವಹಣೆಗಾಗಿ ಸುಮಾರು ಏನಪ್ಪ ಅಂತಂದ್ರೆ ಈ ಕೀಟವು ಮುಖ್ಯವಾಗಿ ಸುಳಿಯಲ್ಲಿ ಎಲೆ ತಿನ್ನೋದ್ರಿಂದ ಇದನ್ನ ತತ್ತಿಯಲ್ಲಿ ಗುಂಪು ಗುಂಪಾಗಿ ಮತ್ತು ಮರಿಗಳು ಗುಂಪಾಗಿರ್ತಾವ ಅವುಗಳನ್ನ ನಾಶ ಮಾಡಿಸಬಹುದು. ಆನಂತರ ಈ ಪ್ರಮುಖವಾಗಿ ಕೀಟನಾಶಕ ಬಳಸೋದಾದ್ರೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂಥದ್ದನ್ನ 0.4 gram ಪ್ರತಿ ಲೀಟರ್ ನೀರಿಗೆ, ಅಥವಾ ಬಾರಾಜಾಡ್ ಅಂತ 0.75 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಥವಾ ಸ್ಪೆನಿಡ್ರಾಮ್ ಅಂತಕ್ಕಂಥದ್ದನ್ನ 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ, ಕ್ಲೋರೋ ಆಂಟನರಿ ಪ್ರೂಲ್ ಅಂತಕ್ಕಂಥ ಔಷಧಿನ 0.3 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದು. ಸುಳಿಯಲ್ಲಿ ನೇರವಾಗಿ ಸುಳಿಯಲ್ಲಿ ಬಿಡುವಂತೆ ಸಿಂಪರಣೆ ಮಾಡಬೇಕು. ಪ್ರತಿ ಎಕರೆಗೆ ಕಡಿಮೆ ಅಂದ್ರೆ 200 ಲೀಟರ್ ಸಿಂಪರಣ ದ್ರಾವಣ ನಾವು ಸಿಂಪಡಿಸಬೇಕು. ಹಾಗೆ ಮಾಡಿದ್ರೆ ಮಾತ್ರ ಈ ಕೀಟ ಸುಳಿಯೊಳಗೆ ಬಿಡುವಂತೆ ಸಿಂಪರಣೆ ಮಾಡಿದ್ರೆ ಮಾತ್ರ ಈ ಕೀಟವನ್ನ ನಾವು ನಿರ್ವಹಣೆ ಮಾಡಲಿಕ್ಕಾಗ್ತದೆ. ಇನ್ನ ಅಂತರ್ ಬೇಸಾಯ ಮಾಡೋದ್ರಿಂದ ತಮಗೆಲ್ಲ ರೈತರಿಗೆ ಗೊತ್ತಿದೆ, ಮುಖ್ಯವಾಗಿ ಅಂತರ್ ಬೇಸಾಯ ಮಾಡೋದ್ರಿಂದ ಮೇಲಿನ ಮಣ್ಣು ಶೂಸ್ ಆಗಿರುತ್ತೆ, ಆನಂತರ ಬೇರು ಮತ್ತು ತೇವಾಂಶ ಮತ್ತು ಗಾಳಿ ಆಡುವುದರಿಂದ ಉತ್ತಮವಾದಂತಹ ಬೆಳವಣಿಗೆ ಉತ್ತಮವಾದ ಕಾಯಿ ಕಟ್ಟುವುದು ಇಳುವರಿಯನ್ನು ಪಡಿಬಹುದು. ರೈತರು ಈ ಒಂದು ಇವತ್ತಿನ ಒಂದು ಸಮೀಕ್ಷೆಯ ಒಂದು ಸಂಪೂರ್ಣ ವರದಿ ಏನಂದ್ರೆ ಈ ಪ್ರಮಾಣದಲ್ಲಿ ಇದ್ದೆ. ಅದಲ್ಲದೆ ರೈತರು ವಿಶೇಷವಾಗಿ ಈ ಒಂದು ಕೀಟನಾಶಕಗಳನ್ನ ಖರೀದಿ ಮಾಡುವಾಗ ತಾವು ಕೀಟನಾಶಕಗಳನ್ನ ಏನಪ್ಪ ಅಂದ್ರೆ ನಿಗದಿತ ರಸೀದಿ ಪಡೆದು ಖರೀದಿ ಮಾಡಬೇಕು, ಶಿಫಾರಸು ಮಾಡಿದ ಕೀಟನಾಶಕವನ್ನೇ ಖರೀದಿಸಬೇಕು, ಕೀಟನಾಶಕ ಸಿಂಪರಣೆ ಮಾಡುವಾಗ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಏನಪ್ಪಾ ಅಂದ್ರೆ ಒಂದು ಕೈ ಮೈ ತುಂಬಾ ಬಟ್ಟೆಗಳನ್ನ ಹಾಕೋಬೇಕು, ಕಣ್ಣಿಗೆ ಚಶ್ಮಾ ಹಾಕೋಬೇಕು, ಮೂಗಿಗೆ ಈಗಂತೂ ಮಾಸ್ಕ್ ಎಲ್ಲಾ ಕಡೆ ಇದೆ, ಆ ಮಾಸ್ಕ್ ಅನ್ನ ಧರಿಸಿಕೊಂಡು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಒಂದು ನೀರು ಕುಡಿಯೋದಾಗಲಿ ಅಥವಾ ಹಾಗೇನೆ ಕೈ ತೊಳೆದುಕೊಳ್ಳಾರ್ದೇ ಇಂಥ ಕೆಲಸಗಳನ್ನು ಊಟ ಮಾಡೋದಾಗಲಿ ಮಾಡಬಹುದು. ಸ್ವಚ್ಛವಾಗಿ ಕೈ ತೊಳ್ಕೊಂಡು ಮುಖ ಎಲ್ಲ ತೊಳೆದುಕೊಂಡು ಕೈ ಮಾರಿಗಳ ತೊಳ್ಕೊಂಡು ತಾವು ನೀರು ಕುಡಿಯೋದನ್ನ ಮಾಡಬಹುದು. ಮತ್ತು ಊಟ ಮಾಡೋದಂತೂ ಸಾಧ್ಯ ಮಾಡಲೇಬಾರದು. ನಂತರ ತಾವು ಏನಪ್ಪಾ ಅಂದ್ರೆ ರೈತರು ಯಾವುದೇ ಒಂದು ವಿತರಣೆಯ ವಿವರಣೆ ಅಥವಾ ಖಚಿತ ಮಾಹಿತಿ ಏನದಲ್ಲ ಹಾಗೂ ಶಿಫಾರಸು ಮಾಡಿದ ನೋಂದಾಯಿಸಿದ ಕೀಟನಾಶಕವನ್ನೇ ಸಿಂಪಡಿಸಬೇಕು. ಇದರಿಂದ ಸಮರ್ಪಕವಾಗಿ ಬೀಡಿ ನಿರ್ವಹಣೆ ಆಗುತ್ತೆ ಮತ್ತು ಇತರ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಪರಿಸರಕ್ಕೆ ಹಾನಿಯನ್ನ ನಾವು ಕಡಿಮೆ ಮಾಡಿದಂತ ಆಗ್ತದೆ. ಇಷ್ಟು ಈ ವಾರದ ಒಂದು ಸಮೀಕ್ಷೆಯ ವರದಿಯಾಗಿರುತ್ತದೆ. ರೈತ ಬಾಂಧವರೆಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ತೊಗರಿ ತಿರುಗಾಟ, ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ ಕೇಳಿದರೆ. ಭಾಗವಹಿಸಿದವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾ ರಾಜಪ್ಪ ಹಾವೇರಿ, ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಕೇಳೋಣ ಅಳಂದ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಯ ಟೊಣ್ಣಿ ಹಾಗೂ ಸಂಗಡಿಗರಿಂದ ಹಂತಿ ಪದವನ್ನ. ಚಟವನ್ನು ಸಪಾನ ಬೇತು ಚಾದ ಕೆಟ್ಲೆ ಎದಿನಲ ಕುಂತು ಬಾಯಿ ಬಾಯಿ ಬಡದಿತ್ತು ಚಾದ ಚಟವನ ಬಾರೇ ರಾಯ್ತೋ ಎಂದೇನ ರಾತರಿ ಸಪಾನ ಬೇತು ಚಾದ ಕೆಟ್ಲೆ ಎದಿನಲ ಕುಂತು ಬಾಯಿ ಬಾಯಿ ಬಡದಿತ್ತು ಚಾದ ಕೆಟ್ಲೆ ಎದಿನಲ ಕುಂತು ಬಾಯಿ ಬಾಯಿ ಬಡದಿತ್ತು ಮಾನುಳ ದೈವ ಬಂದು ಲವಣಿ ಮಗನಿಗ ಬಿಡಬ್ಯಾರಂದಿತ್ತು ಚಾದ ಕೇಳಿ ಎದಿ ಮೇಲ ಕುಂತು ಬಾಯಿ ಬಾಯಿ ಬಡದಿತ್ತು ಮಾನುಳ ದೈವ ಚೂಡ ಬಂದು ಲವಣಿ ಮಗನಿಗೆ ಬಿಡಬ್ಯಾರಂದಿತ್ತು ಚಾದ ಬಾಕಿ ಬಾಳೆ ನೈತು ಹೊಟ್ಟಾಳದ ಒಂದು ಪರ್ಯಾಣ ಬಂತು ಊರ ಮುಂದಿನ ಚಾದ ಬಾಕೆ ಬಾಳೆ ನೈತು ಹೊಟ್ಟಾಲದ ಒಂದು ಕರಿಯಾನ ಬಂತು ಊರ ಮುಂದಿನ ಮಾಡಿ ವಾಲ ಬಡ್ಡಾಗೆ ಹೋಯ್ತು ಊರ ಮುಂದಿನ ಮಾಡಿ ವಾಲ ಬಡ್ಡಾ ಹೋಯ್ತು ಮಾನುಳ ದೈವ ಯಾರೇ ಹೊಲ್ದಂದು ಸರಿ ಪಾಲೊಂದವನಿಗೆ ಹೋಯ್ತು ಚಾದ ಬಾಕ್ಯಂದ ಬಾಳೆ ನಾಯ್ತು ಹೊಟ್ಟಾಲದ ಒಂದು ಕರಿಯಾಣ ಬಂತು ಊರ ಮುಂದಿನ ಮಡ್ಡೆ ವಾಲ ಬಡ್ಡಾಗೆ ಹೋಯ್ತು ಊರ ಮುಂದಿನ ಮಡ್ಡೆ ವಾಲ ಬಡ್ಡಾ ಹೋಯ್ತು ಮಾನುಳ ದೈವ ಯಾರೇ ಹೊಲ್ದಂದ ಸರಿ ಪಾಲೊಂದವನಿಗೆ ಹೋಯ್ತು ಊರ ಮುಂದಿನ ಮಡ್ಡೆ ವಾಲ ಬಡ್ಡಾಗೋಯ್ತು ಮಾನುಳ ದೈವ ಯಾರೇ ಹೊಲದಾಗಿನ ಸರಿ ಪಾಲೊಂದವನಿಗೆ ಹೋಯ್ತು ಹತ್ತು ಮಾಳದ ಕಣ ಆಳಂದು ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಯ ಟೊಣ್ಣಿ ಹಾಗೂ ಸಂಗಡಿಗರಿಂದ ಹಂತಿ ಪದ ಕೇಳಿದ್ರೆ ಈಗ ಇದೇ ಕಲಾವಿದರಿಂದ ಇನ್ನೊಂದು ಹಂತಿ ಪದ ಕೇಳೋಣಂತ. ಮೊದಲೇ ಇತ್ತು ನಿರಂಕಾರ ಮಾರ ಓಂಕಾರದೊಳಗ ಸಮದು ಜಾತವೋ ಮದೇವ ಆಕಾರ ತತ್ವ ಇರುವೋ ಪುರುಷ ಪಂಚಾಮುಖದ ದೇವತರೆಲ್ಲ ನೆಲೆಯುವ ಸಮದು ಜಾತವೋ ಮದೇವ ಆಕಾರ ತತ್ವ ಇರೋ ಪುರುಷ ಪಂಚಾಮುಖದ ದೇವತರೆಲ್ಲ ನೆನೆಯುವರೋ ಸಮದು ಜಾತವೋ ಮದೇವ ಆಕಾರ ತತ್ವ ಇರುವ ಪುರುಷ ಪಂಚಾಮುಖದ ದೇವತರೆಲ್ಲ ಚಟ್ಟೆ ಬಸವಾನ ಕೊರಳಾವ ಕಟ್ಟೆ ಹಸನ ಒಡೆಯೋ ಭೂಮಿ ತಾಯಿ ಗಲೇಡಲ ಕುಂಟೋ ಬಸವ ಶಿವಾಗೆ ಚಟ್ಟೆ ಬಸವಾನ ಕೊರಳಾವ ಕಟ್ಟೆ ಹಸನ ಒಡೆಯೋ ಭೂಮಿ ತಾಯಿ ಗಲೇಡಲ ಕುಂಟೋ ನೇಗಲ ಮ್ಯಾಲ ಲಿಂಗ ನೆಟ್ಟು ಲಗ ಬಸವ ಭೂಮಿ ಗವಿಕಾರಿ ಅಗಲ ಕೊಟ್ಟಲೋ ಶಿವಾಗ ಚಂಡಿ ಬಸವಾನ ಕೊರಳಾವ ಕಾಂಡೆ ಹಸ ಮಾಡಲಿಯ ಭೂಮಿ ತಾಯಿಗೆ ನೇಗಲ ಕುಂಟ ಏ ನೇಗಲ ಮ್ಯಾಲ ಲಿಂಗ ನೆಟ್ಟೋಗಲಗದ ಮ್ಯಾಲ ಗದ್ದ ಏರಿ ಬಸವ ಭೂಮಿ ಗವಿಕಾರಾಗಿ ಜಗಲ ಕೊಟ್ಟಲೋಗಲ ಮ್ಯಾಲ ಲಿಂಗ ನೆಟ್ಟು ನಗದ ಮ್ಯಾಲ ಗದ್ದೇರಿ ಬಸವ ಭೂಮಿ ಅಧಿಕಾರಾಗಿ ಜಗಲ ಕೊಟ್ಟಲೋ ಏ ಹೊಸವೇನ ಭರಣಿ ಕೀರ್ತ ಕರುಣೆ ಹೊಸ ನೀರ ಕುಡದಳ ಭೂಮಿ ಧರಣಿ ಹಸಿಯ ನೈತೋ ಪೂರಿಗೆ ತೋ ಒಕ್ಕಲ ಮಗನಾಟೋ ಹೊಸವೇನ ಧರಣಿ ಕೀರ್ತ ಕರುಣೆ ತೋ ಒಕ್ಕಲ ಮಗನಾಟೋ ಏ ಕಂಬಾರಣ್ಣನ ಒಂಬಲ ಚಂದ ಪಡಿಯನ ತಿಂಡಿನ ಮಂಡಿಯ ಚಂದ ಸರಿ ಸರಿ ಮಗಿ ಮಳಗ ಕಮದಾಳ ಬಿತ್ತೋ ಹೊಸವಿನ ಭರಣಿ ಕೀರ್ತ ಕರೋಣೆ ಹೊಸ ನೀರ ಕುಡದಾಳ ಭೂಮಿ ಧರಣಿ ಹಸಿರಾನೈತೋ ಕೋರಗೆ ಹತ್ತೋ ಒಕ್ಕಲಗೆ ನಾಟ ಏ ಕಂಬಾರಣ್ಣನ ಒಂಬಲ ಚಂದ ಪಡಿಯನ ತಿಂಡಿನ ಮಂಡಿಯ ಚಂದ ಸರಿ ಸರಿ ಮಗಿ ಮಳಗ ಕಮದಾಳ ಬಿತ್ತೋ ಕಂಬಾರಣ್ಣನ ಒಂಬಲ ಚಂದ ಬಡಗಳ ಹಿಂಡಿನ ಮಣ್ಣೆಯ ಚಂದ ಸರಿ ಸರಿ ಮಗಿ ಮಳಗ ಕಮದಾಳ ಬಿತ್ತೋ ಏ ಹುಬ್ಬಿ ಉತ್ತರಿ ದಾಳ ಬಿತ್ತರಿ ಭೂಮ್ಯಾಗ ಬಸವಣ್ಣನ ಜಾತರಿ ಕಕ್ಕಲ ಜನ ವಂಕಳದಾಗ ಎದ್ದಾವೋ ಮಳಿಕೋ ಬುದ್ಧಿ ಒಂದರೆ ಜಾಲ ಬೇತರೆ ಭೂಮ್ಯಾಗ ಬಸವಣ್ಣನ ಜಾತ ಕಕ್ಕಲ ಜನ ವಂಕಳದಾಗ ಎದ್ದಾವೋ ಮಳಿಕೋ ಇದುವರೆಗೆ ಆಳಂದ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಯ ಕೊಣ್ಣಿ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿದ್ರಿ. ಈಗ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯ ಸಾಧ್ಯತೆಗಳು ಶೇಕಡ 75, ಬೀದರ್ ಮತ್ತ ಜೈರಾಬಾದ್ಗಳಲ್ಲಿ ಶೇಕಡ 70, ರಾಯಚೂರು, ವಿಜಯಪುರ, ಕೊಪ್ಪಳ, ಬಾಗಲಕೋಟ್ ಈ ಜಿಲ್ಲೆಗಳಲ್ಲಿ ಶೇಕಡ 85, ಯಾದಗಿರಿ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಶೇಕಡ 80, ಬಳ್ಳಾರಿ ಜಿಲ್ಲೆ ಒಳಗ ಶೇಕಡ 90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಈ ಮಳೆಯ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಈಗ ಒಂದು ಕೃಷಿ ಹಾಡನ್ನು ಕೇಳೋಣ.